ಇಂಥದ್ದೇ ನಮ್ಮ ಇದರ ಸುತ್ತಮುತ್ತ ಕೊಕ್ಕೋ, ಕೊಕ್ಕೋ ಬೀಜ, ಐದಾರು ಬಗೆಯ ವಸ್ತುಗಳನ್ನು ಹಾಕಿ ಮಾಡಿದಂತ ಒಂದು ನಮ್ಮದೇ ತುಪ್ಪ ಹಲ್ವಾ, ಹಲ್ವಾ ಹಲ್ವಾ ಅಲ್ಲ ಅದು, ಅದೊಂಥರ ಬರ್ಫಿ ಹಾಗೆ ಫಲಪ್ರದ ಅಂತ ಹೆಸರಿಟ್ಟದೆ. ಎಲ್ಲ ಫಲಗಳನ್ನು ಸೇರಿಸಿ ಮಾಡಿದಂತ ಒಂದು ಸ್ವೀಟ್ ಅದು. ಅದೀಗ ಈಗ ಪಂಚರತ್ನ ಅನ್ನೋ ಒಂದು ಹೆಸರು. ಹಾಗೆ ಇನ್ನೊಂದು ನಮ್ಮದೇ ಈಗ ಅದಕ್ಕೆ ಪಂಚರತ್ನಕ್ಕೆ ಇದು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಹಾಕ್ತಾರೆ. ಖರ್ಜೂರ ಮತ್ತೆ ಇನ್ನೊಂದು ಯಾವ್ದು ಬಾದಾಮ ಅದೆಲ್ಲ ಹೇಳ್ತಾರಲ್ಲ, ನಾವು ಅದನ್ನೆಲ್ಲ ಹಾಕ್ಲಿಕ್ಕಿಲ್ಲ. ಹಾಗೆ ಹಾಗೆ ನಮ್ಮಲ್ಲಿ ಇರುವಂತದ್ದನ್ನು ಉಪಯೋಗಿಸಿಕೊಂಡು ಮಾಡುವಂತದ್ದು ತೆಂಗಿನಕಾಯಿ, ಅದು ಕೂಡ ಅಷ್ಟೇ. ದೊಡ್ಡ ಶೆಲ್ಫ್ ಲೈಫ್ ಇಲ್ಲ ಅದಕ್ಕೆ, ಒಂದು 15 ದಿವಸ ಮಟ್ಟಿಗೆ ತೊಂದರೆ ಇಲ್ಲ. ಅದನ್ನು ಮತ್ತೆ ಕೊಲ್ಲೂರು ದೇವಸ್ಥಾನದ ಪೈಕಿ ಯಾರೋ ಒಮ್ಮೆ ಅದನ್ನು ಮಾಡೋದು ಅಂತ ಹೊರಟಿದ್ರು, ಮತ್ತೆ ಗೊತ್ತಿಲ್ಲ ಎಂತಾಗಿದೆ ಅಂತ. ನಾನು ಮತ್ತೆ ಅದರ ವಿಷಯಕ್ಕೆ ಹೋಗ್ಲಿಲ್ಲ. ಆದ್ರೆ ನಿಮಗೆ ಇದರಲ್ಲೇ ನಿಮ್ಮದು ಇದರ ವ್ಯಾಪಾರವೇ ಜಾಸ್ತಿ? ತೊಂದರೆ ಇಲ್ಲ, ತೊಂದರೆ ಇಲ್ಲ. ಅಂದ್ರೆ ಈಗಿನ ಹೊಸ ರೀತಿಯ ಬಿಸ್ನೆಸ್ ಮಾಡ್ಲಿಲ್ಲ ಅದಕ್ಕೆ, ಅಂದ್ರೆ ವಾಟ್ಸಪ್ ಆನ್ಲೈನ್ ಅದೆಲ್ಲ ಎಂತ ಇಲ್ಲ, ಕಷ್ಟ ಆಗ್ತದೆ. ಸರಿ, ಈಗ ಯಾರಾದ್ರೂ ಈಗ ನಿಮ್ಮ ಈ ತರದ ಒಂದು ಪ್ರಯೋಗ ಮಾಡುವವರಿಗೆ ನಿಮ್ಮ ಒಂದು ಫೋನ್ ನಂಬರ್ ಹೇಳುವುದಾ? ಖಂಡಿತ ಹೇಳಿ. 9480200832. ಇನ್ನೊಂದ್ ಸಾರಿ, 9480200832. ಒಳ್ಳೆಯದು ವೆಂಕಟಕೃಷ್ಣ ಶರ್ಮರೆ. ಮುಖ್ಯವಾಗಿ ನಮ್ಮ ಮನೆಯ ಸುತ್ತಮುತ್ತಲು ಸಿಗುವ ವಸ್ತುಗಳಿಂದ ಯಾವ ರೀತಿಯಲ್ಲಿ ನಾವು ಮೌಲ್ಯವರ್ಧನೆ ಮಾಡಬಹುದು ಅನ್ನುವುದನ್ನು ನೀವು ಅದಕ್ಕಾಗಿ ಅಲ್ಲದಿದ್ರೂ ಕೂಡ ಪ್ರಾರಂಭ ಮಾಡಿ ಒಂದು ಒಂದು ಬಿಸ್ನೆಸ್ ಆಗಿ ಅದು ಈಗ ಬಂದಿದೆ. ಈ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿ ನೀವು ಜನರಿಗೆ ತಿಳಿಸಿಕೊಟ್ಟಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹಲಸು ಮತ್ತು ಬಾಳೆ ಬೆಳೆಯಲ್ಲಿ ಮೌಲ್ಯವರ್ಧನೆ, ಈ ಕುರಿತು ವೆಂಕಟಕೃಷ್ಣ ಶರ್ಮಾ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಭಾಷಣ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಕಮಲಾಕ್ಷಿ ಎಸ್ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸಿದರು ಬಲಿವೇಂದ್ರನ ಓಜೆಯಿಂದಲಿ ಭೂಮಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಪೂಜಿಸಿದರು ಬಲಿವೇಂದ್ರನ ಮಿಂದು ಮಡಿಯನುಟ್ಟು ಗಂಧಾಕ್ಷತೆಯಿಟ್ಟು ಮಿಂದು ಮಡಿಯನುಟ್ಟು ಗಂಧಾಕ್ಷತೆಯಿಟ್ಟು ವಿಧ ವಿಧ ಪುಷ್ಪಗಳಿಂದಲೇ ವಿಧ ವಿಧ ಪುಷ್ಪಗಳಿಂದಲೇ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭೂಮಿ ಪಾಲನ ಪೂಜಿಸಿದರು ಬಲಿವೇಂದ್ರನ ವೇದ ಮಂತ್ರಗಳಿಂದ ಪಂಚಾಮೃತದಿಂದ ವೇದ ಮಂತ್ರಗಳಿಂದ ಪಂಚಾಮೃತದಿಂದ ಮಾಧವ ಪ್ರಿಯ ಬಲಿರಾಜನ ಮಾಧವ ಪ್ರಿಯ ಬಲಿರಾಜನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಕ್ಷೀರ ಜಲದಿಯಲಿ ವಾಸವಾಗಿರುವಾಗೆ ಕ್ಷೀರ

ಅಲಸದೆ ಗೈದಿಹೆ ಕಲಸನ್ನಾನಿನಗೆ ಅಲಸದೆ ಗೈದಿಹೆ ಕಲಸನ್ನಾನಿನಗೆ ಸಲ್ಲಿಸಿ ಹೆ ಸಣ್ಣಕ್ಕಿ ಕಳಮಾನಗಡನೆ ಸಲ್ಲಿಸಿ ಹೆ ಸಣ್ಣಕ್ಕಿ ಕಳಮಾನಗಡನೆ ಥಳಥಳಿಸುವ ಗಂಗಾಳವ ತೊಳೆದಿಕ್ಕೆ ಥಳಥಳಿಸುವ ಗಂಗಾಳವ ತೊಳೆದಿಕ್ಕೆ ಬಲಿ ಚಕ್ರವರ್ತಿ ನಿನ್ನಲುಮೆಯೊಳರ್ತಿ ಬಲಿ ಚಕ್ರವರ್ತಿ